ಹೃದಯ ನಗುವೆ ನಿಮ್ಮಲಲ್ಲೂ ಸಿ ಗೇಡಿ ಗೇಡಿಯ ನಗುವೆ ಆತದಿಯ ಮಸೊಯಲ ಇವತ್ತರ ನಿಂಜನಗೂ ಆತ ಮೇತದಲ ಅತಿ ಮಾರು ಬಾಲಯನಗೂ ಜಲಯನ್ನು ರಾತನಿಧಿ ಮರನ್ನೆ ತರುವ ಅಂಬುರ ಕಿನ್ನೆ ಅಭಿಮಾನು ಬಾಲಯನ್ನು ಒರುವ ಕಜಲಯನ್ನೆ ರಾತನಿಧಿ ಮರನ್ನೆ ತರುವ ಅಂಬುರ ಕಿನ್ನೆ ಅಭಿಮಾನು ಬಾಲಯನ್ನೆ ಮೂರುರೆಲ್ಲ ಒಸಿ ಒರುವ ಕಜಯನವು ನಿಂಬಲಲ್ಲ ಒಸಿ ಗೇಡಿ ಗೇಡಿಯನವು ಆತದಿ ಎಂಬ ಸೊಯಲ ಯುವಕರ ಮಿನ್ಯನವು ಆತ ಮೇತದಲ ಅಭಿಮಾನು ಬಾಲಯನವು ಸವಿಯಗನ್ನೆ ಉರುವ ಕದಲಯನ್ನೆ ಕೆರಲ ದುರಪೆನೆನ್ನೆ ಅಭಿಮಾನು ಬಾಲ ಎನ್ನೆ ದಟ್ಟೆ ಸವಿಯಗನ್ನೆ ಉರುವ ಕದಲಯನ್ನೆ ಕೆರಲ ದುರಪೆನೆನ್ನೆ ಅಭಿಮಾನು ಬಾಲ ಎನ್ನೆ ಮೂರಲ್ಲ ಒಸಿ ಉರುವ ಕದಯನವು ನಿಂಬಲಲ್ಲ ಒಸಿ ಗೇವಿ ಗೇವಿಯನಗು ಆತದಿ ಎಂಬ ಸೊಯಲ ಯುವಕರ ಮಿನ್ಯನಗು ಆತ ಮೇತದಲ ಅಭಿಮಾನು ಬಾಲಯನಗು ಆತ ಮೇತದಲ ಅಭಿಮಾನು ಬಾಲಯನಗೂ